ಅದಕ್ಕೆ ಅನಿವಾರ್ಯ ಸರ್, ರೈತರದ ಅದೇನು ಪರಿಸ್ಥಿತಿ ಬೇಡ ಸರ್. ಆದರೂ ಕೂಡ ನೀವು ಇದ್ರ ಬಗ್ಗೆ ಲೆಕ್ಕ ಇಡಬೇಕಲ್ಲ, ಹವಾಮಾನ ಹೆಂಗಿರ್ತದೆ, ನಮಗೆ ಬೇಕೇ ಬೇಕಾಗ್ತಲ್ಲ ಹವಾಮಾನದ ಮುನ್ಸೂಚನೆ. ಸರ್ ಮೊದಲು ನನಗೆ ಗೊತ್ತಿದ್ದಿಲ್ಲರಿ, ಈಗ ಏನೈತಿ ಹೋದ ವರ್ಷದಿಂದ ನಂಗೆ ಕಂಪಲ್ಸರಿ ಈಗ ನಾ ಹವಾಮಾನ ಮುನ್ಸೂಚನೆ ಪ್ರಕಾರ ನಾವು ಮಾಡತ್ತೀವಿ ಸರ್, ವಾತಾವರಣ ನೋಡ್ಕೊಂಡು ಕಾಯಿ ತೆಗೆದು ಹಾಕಿದ್ದೀವಿ. ಇನ್ನು ಈ ಸರ ನನಗೆ ತೃಪ್ತಿ ಅದ ಸರ್, ನಾವು 18-20 ನನ್ನ ಮುಳುಕ್ ಮುರ್ದೈತಿ, ನನಗೆ ತೃಪ್ತಿ ಅದ ಸರ್. ಹೆಂಗೆ ಒಕ್ಕಲ್ತನ, ದ್ರಾಕ್ಷಿ ಒಕ್ಕಲ್ತನ ನಿಮಗೆ ಹೆಂಗೆ ಅನ್ನಿಸ್ತದೆ, ಅದರಿಂದ ನಿಮಗೆ ಎಷ್ಟರ ಮಟ್ಟಿಗೆ ಈಗ, ಯಾಕಂತಂದ್ರೆ ನೀವು 2 ವರ್ಷ ಅಂತೂ ನಿಮಗೆ ಭಾಳ ಸಮಸ್ಯೆನೇ ಆಗಿಬಿಡ್ತು, ಹಾಳಾಯಿತು ಅನ್ನುವಂಥ ಮಾತು ಹೇಳ್ತಾ ಇದ್ದೀರಿ. ಅದರಿಂದ ಮತ್ತೆ ಎದ್ದು ಮ್ಯಾಲೆ ಬಂದು ಅದರ ಜೊತೆಗೆ ಮುಂದೆ ಹೋಗೋದು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟದ ಕೆಲಸ ಆಗ್ತದೆ. ಯಾವ ರೀತಿ ಇದನ್ನು ನೀವು ಎದುರಿಸಿದ್ರಿ? ಸರ್ ನಾನು ಬ್ಯಾಂಕ್ ಲೋನ್ ಮಾಡಿದ್ದೆ ಸಹಕಾರಿ ಸಂಘದೊಳಗೆ, ಏನೋ ಸಬ್ಸಿಡಿ ಆಗತ್ತೆ ಅಂತೇಳಿ ಮಾಡಿದ್ನಿ, ಸಬ್ಸಿಡಿನೂ ಆಗೈತಿ, ಮತ್ತು ಸರ್ಕಾರದಿಂದ ಸವಲತ್ತುಗಳನ್ನು ತೊಗೊಂಡಿನ. ಇಂತಿಷ್ಟು ನಮ್ಮ ಈ ಕ್ಷೇತ್ರಕ್ಕೆ ನಮ್ಮ ಅಗ್ರಿಕಲ್ಚರ್ದವರು ಇಂತಿಷ್ಟು ತಳಿ ನಮ್ಮ ಇದು ಕೊಟ್ಟರೆ ಸರ್, ದ್ರಾಕ್ಷಿ ಪರಿಹಾರ, ಮತ್ತು ಅದರಾಗ ಅಡ್ಜಸ್ಟ್ ಮಾಡ್ಕೊಂಡು ನಾವು ಸಂಸಾರ ನಡೆಸ್ತಾ ಇದ್ದೀವಿ ಸರ್. ಬಟ್ ಈಗ ಇದಾಗ ತೃಪ್ತಿ ಪಡ್ಬೇಕು ಸರ್, ನಾವು ಒಬ್ಬ ರೈತಾಗಿ ಇದ್ರಾಗ ತೃಪ್ತಿ ಪಡ್ಬೇಕು ಅಂತೇಳಿ ಸರ್ ಇದನ್ನ ಕಂಟಿನ್ಯೂ ಮಾಡ್ತೀನಿ ಸರ್. ನಾ ನಿಮಗೆ ಹಂಗೆ ಶುರು ಮಾಡಿದಾಗ ಏನು ಲಾಸ್ ಆಯಿತು, ಅದರಿಂದ ನಿಮಗೆ ಹೆದರಿಕೆ ಬರಲಿಲ್ಲ, ಹಿಂಗಾಯ್ತಲ್ಲಪ್ಪ ಮುಂದೆ ಹೆಂಗೆ ಮಾಡೋದು ಅನ್ನುವಂಥದ್ದು? ಅದನ್ನು ನನಗೆ ಮಾಡೇ ತೀರ್ಬೇಕು, ಇದ್ರಾಗ ನಾನು ಸಕ್ಸಸ್ ಆಗೇ ಆಗ್ಬೇಕು ಅನ್ನೋದು ನನಗೆ ಛಲ ಆಯ್ತು ಸರ್, ಆಗೇ ಹಾಕ್ನಿ ಸರ್, 100% ಈಗ ಆಗಿನ್ನಿ, ಈ ವರ್ಷ ಆಗಿನಿ ಸರ್, ಇನ್ನು ಮುಂದೂ ಆಗ್ತೀನಿ ಸರ್. ಯಾವ ರೀತಿ ಈ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಅದಕ್ಕೂ ಒಂದು ಸ್ವಲ್ಪ ತಾಂತ್ರಿಕತೆ ನಮಗೆ ಜ್ಞಾನ ಬೇಕಾಗ್ತದೆ, ಅದನ್ನು ಯಾವ ರೀತಿ ನೀವು ಯಾರ ಕಡೆಯಿಂದ ತೊಗೊಳ್ತಾ ಇದ್ದೀರಿ? ಇಲ್ಲಿ ನಮ್ಮ ಫ್ರೆಂಡ್ ಪಕ್ಕು ಮನೋಜ್ ಅಂತ ಹೇಳಿದ್ದಾರೆ ಸರ್, ಅವ್ರು ಟೋಟ್ಲಿ ನಮ್ಮ ಕ್ಷೇತ್ರನ ಹೆಚ್ಚು ಕಡಿಮೆ ಸವಳಿ ಕ್ಷೇತ್ರ ನೋಡ್ಕೋತಾರೆ ಸರ್, ಭಾರಿ ಮೆಥಡ್ ಹೇಳ್ತಾರೆ ಸರ್ ಅವ್ರು, ಅವ್ರನ್ನ ಇದು ಯೂಸ್ ತೊಗೊಂಡ್ ಕ್ಷಣ ನಾವು ದ್ರಾಕ್ಷಿನ ಬೆಳಿತೀವಿ ಸರ್. ಅಂದ್ರೆ ನಿಮಗೆ ತಾಂತ್ರಿಕತೆ ಏನು ತೊಂದರೆ ಇಲ್ಲ, ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನೀವು ಮಾಡ್ತಾ ಇದ್ರಿ, ನಿಮ್ಮ ಸಹೋದರರು ಕೂಡ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಾರೆ? ಹಾ, ಅವರು ಅದನ್ನ ಮಾಡ್ತಾರೆ ಸರ್, ಉದ್ಯೋಗ ಮಾಡ್ತಾರೆ ರೀ. ಮತ್ತೆ ಇನ್ನೊಂದು ನಮ್ಮ ಎಲ್ಲಾ ತರ ಪ್ಲಾಂಟ್ ಕೊಡ್ತಾರೆ ಸರ್, ಅವ್ರು ಒಂಥರ ಬಿಸ್ನೆಸ್ ಪ್ಲಾಂಟ್ ಕೊಡ್ತಾರೆ ಸರ್, ಸಸಿಗಳನ್ನ ಎಲ್ಲಾ ತರ, ಮಾವಿನ ಗಿಡ, ಚಿಕ್ಕು ಗಿಡ, ಪೇರು ಗಿಡ, ಎಲ್ಲಾ ರೈತರಿಗೆ ಕೊಡ್ತಾರೆ ಸರ್. ಅವ್ರು ಅಂದ್ರೆ ನೀವೇನು ಅವರಿಗೆ ಫೀ ಕೊಡಬೇಕಾಗ್ತದೆ ಹಿಂಗಂತೇಳಿ, ನೀವು ಯಾರ ಕಡೆ ಕೇಳ್ತಾ ಇದ್ದೀರಲ್ಲ ಅವ್ರಿಗೆ ನೀವೇನಾದ್ರೂ ಫೀ ಕೊಡಬೇಕಾಗ್ತದೆ ಇದ್ರ ಸಲುವಾಗಿ? ಇಲ್ಲ ಸರ್, ತೋಳೋದಿಲ್ಲ ಸರ್, ಅವರ ಸಮಾಜ ಸೇವೆ ಅಂತೇಳಿ ಮಾಡ್ತಾರೆ ಸರ್. ನಮ್ಮಲ್ಲಿ ಉಳ್ಕಾದ ಅವ್ರು 20-30 ರೂಪಾಯಿ ತಗೋತಾರೆ ಸರ್, ಬಂದಾಗೊಮ್ಮೆ ವಾರಕ್ಕೊಮ್ಮೆ ಬರ್ತಾರೆ ರೀ, ಅವ್ರಿಗೆ 100 ರೂಪಾಯಿ ಕೊಡ್ಬೇಕು, ನಾವು ವರ್ಷಿಗೆ 20 ರೂಪಾಯಿ ಕೊಡ್ಬೇಕು ಸರ್. ಭಾಳ ಹೈರಾಣ ಪರಿಸ್ಥಿತಿ ಅದ ಸರ್ ರೈತಂದು. ಅಂದ್ರೆ ನೀವು ಯಾರನ್ನು ದುಡ್ಡು ಕೊಟ್ಟು ನೀವು ಯಾರಿಗೂ ಕೇಳ್ತಾ ಇಲ್ಲ? ಇಲ್ಲ ಸರ್, ಎಲ್ಲ ತಗೋರಿ ಅಂತಂದ್ರೆ ತಗೊಳಂಗಿಲ್ಲ ಸರ್, ಅವ್ರು ಅಂತ ಸಮಾಜ ಸೇವೆಯನ್ನು ಮಾಡ್ತಾರೆ ಸರ್. ಅವ್ರು ಪ್ರಕಾಶ್ ಮನೋಜ್ ಅಂತ ಹೇಳಿದಾರೆ, ಇಲ್ಲ ಸಾವಿಗೆ ಲೋಕಲ್ ಸರ್. ಅವರು ಹೆಂಗೆ ಇದು ಅವರೇನು ಅಧ್ಯಯನ ಮಾಡಿದ್ದಾರೆ, ಏನು ಗ್ರಾಜುಯೇಟ್ ಇದ್ದಾರೆ, ಏನು ಮಾಡ್ತಾರೆ ಅವರು ಸರ್? ಅವರು ಅವರ ಹುಟ್ಟ ಸರ್, ಅವರ ಫಾದರ್ ಮಾಡ್ತಾರೆ ಸರ್, ಏನು ಸವಳಗಿ ಫಸ್ಟ್ ದ್ರಾಕ್ಷಿ ಹಚ್ಚಿದಾರ ಅವ್ರಿ, ಅವ್ರ ಫಾದರ್ ಅದ, ಅದ್ರಾಗ ಬೆಳೆದಾರ ಸರ್. ಅವ್ರು ಬೆಳೆದ ಇದು ಏನು ಹಚ್ಚರ ಏನಾಕತಿ, ಏನು ಮಾಡ್ರ ಏನಾಕತಿ ಅನ್ನೋದು ಅವ್ರ ಹುಟ್ಟ ಅದ್ರಾಗ ಅದಾರ ಸರ್. ನಾ ಅವರ ಸಸ್ಯನೊಳಗೆ ನಾವು ಮಾರ್ಗದರ್ಶನೊಳಗೆ ನಾವು ಹೊಂಟಿದ್ದೀವಿ ಸರ್. ಟೋಟ್ಲಿ ದ್ರಾಕ್ಷಿ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ? ದ್ರಾಕ್ಷಿ ಸರ್, 1 ಎಕರೆ ಕಬ್ಬು ಸರ್, ಮಲ್ಲ ನಾವು ನಮ್ಮ ಮನೆ ಖರ್ಚಿಗಾಗಿ ನಾವು ಕಾಯಿಪಲ್ಲೆ ಬೆಳಿತೀವಿ ಸರ್. ಮೆಣಸಿ ಗಿಡ, ಹೈಬ್ರಿಡ್ ಮೆಣಸಿ ಬರ್ತಾವಲ್ರಿ, ಮೆಣಸಿ ಗಿಡ, ಟೊಮೆಟೊ, ಬದ್ನೆ ಗಿಡ, ಎಲ್ಲ ಥರ ಸ್ವಲ್ಪ 2 ಎಕರೆ ಹಚ್ಚಿರ್ತೀನಿ ಸರ್. ನಾನು ಅದನ್ನು ಹಚ್ಚಿ ಅದನ್ನು ನಾವು ಮನೆ ಸಾಕ್ತೀವಿ ಸರ್. ಟೋಟ್ಲಿ ಸ್ವಲ್ಪ ದ್ರಾಕ್ಷಿ ಔಷಧ ಹೊಡ್ಲಾಕಾಗಲಿ, ಟೋಟ್ಲಿ ನಮ್ಮ ಮನೆ ಯೂಸ್ ಮಾಡ್ಕೋತೀವಿ ಸರ್. 100 ಬಾಳೆ ಗಿಡ ಹಚ್ಚೀನಿ, ಸಾಕಷ್ಟು ಮನೆಗೆ ಯೂಸ್ ಮಾಡ್ಕೊಂಡು ಹೊರಗೆ ನಾವು ಕೊಡ್ತೀವಿ ಸರ್ ಇಳುವರಿ. ನಾವು ಈಗ ಮನೆ ಮಂದಿನೇ ಎಲ್ಲ ಕೂಡಿ ನೀವು ಒಕ್ಕಲ್ತನ ಮಾಡ್ತೀರಿ ಹೆಂಗೆ? ಹಾ, ಮನೆ ಮಂದಿ ಎಲ್ಲ ಕೂಡ ಒಕ್ಕಲ್ತನ ಸರ್, ಟೋಟ್ಲಿ ಎಲ್ಲರೂ ಒಕ್ಕಲ್ತನ. ಆಳು ಕಾಳು ಬೇಕಂತಂದ್ರೆ ತೋತೀವಲ್ರಿ, ಹೊರಗಿನ ತೋತೀವ್ರಿ, ಹೇಳ್ತೀವಿ ಸರ್. ಕೆಲವೊಂದು ಚಾಟ್ನಿ ಟೈಮ್ ಬೇಕಾಕವು, ಕಾಯಿ ತಿಗಿ ಟೈಮ್ನಾಗ ಬೇಕಾಕವು, ಕಿಲಸ್ ತಿಗಿ ಟೈಮ್ನಾಗ ಬರ್ತ ಬೇಕಾಕತಿ. ಮತ್ತು ಸರ್ ದ್ರಾಕ್ಷಿ ಒಳಗೆ ಕಸ ತೆಗಿಯೋತ್ನಾಗ ಬೇಕಾಕತಿ, ಮನುಕ್ಕೆ ಹಾಕಿದ ಮೇಲೆ ತಿಕ್ಲಾಕತ್ತೇಳಿ ಬರೋ ಅದಕ್ಕೆ ಬೇಕಾಕತಿ. ಆಮೇಲೆ ಕಬ್ಬಿನಾಗ ಕಸ ತೆಗಿಲಾಕ ಬೇಕು ಸರ್, ಮೆಣಸಿನ ಗಿಡ ಕಳೆ ತೆಗಿಲಾಕ ಬೇಕು ರೀ. ಟೋಟ್ಲಿ ಆಳ್ಗೊತ್ತೋತೀವಿ ಸರ್, ನಾವು ನಮ್ಮ ಮನೆ ಮಂದಿ ಅಲ್ದ ಆಳು ತೊಗೋಬೇಕಾಗತ್ತೆ ಸರ್. ಈಗ ನೀವು ಕಾಯಿಪಲ್ಯ ಬೆಳೆಯೋದ್ರಿಂದ ನಿಮಗೆ ವಾರವಾಗಲಾಗಲಿ ಅಥವಾ 15 ದಿವಸಕ್ಕೊಮ್ಮಾಗಲಿ ದುಡ್ಡು ಆಡ್ತಾ ಇರ್ತದೆ ಅಂತ ರೀ, ಅದು ಖರ್ಚಿಗೆ ಅನುಕೂಲ ಆಗ್ತದೆ ನಿಮಗೆ? ಟೋಟ್ಲಿ ಸರ್, ಈಗ ನಾವು ಕಾಯಿಪಲ್ಯ ಬೆಳೆಯೋದ್ರಿಂದ ರೀ ಕಂಟಿನ್ಯೂ, ಯಾಕಂದ್ರೆ ಸರ್ ನಾವು ಹೆಚ್ಚಕಮ್ಮ ಮಾಳಿ ಮಲಗಾರ ಕಾಯಿಪಲ್ಯ ಮಾರೋರು, ನಾವು ಟೋಟ್ಲಿ ಕಾಯಿಪಲ್ಯ ಮಾರೋರು, ನಾವು ನಮ್ಮ ಸಂಸ್ಕೃತಿನ ಅದ ಸರ್ ಮಲಗಾರ ಅಂದ್ರೆ ಕಾಯಿಪಲ್ಯ ಬೆಳೆಯೋರು, ನಾವು ಅದನ್ನು ಬಿಟ್ಟಿಲ್ಲ ಸರ್. ನಮ್ಮ ಅಜ್ಜ ಮುತ್ತನ ಕಾಲದಿಂದ ಬಂದದ ಸರ್ ನಾವು ಕಾಯಿಪಲ್ಯ ಬೆಳೆಯೋದು, ನಾವು ಅದನ್ನು ಬಿಟ್ಟಿಲ್ಲ, ಬೆಳಿತೀವಿ ಸರ್. ಎಲ್ಲೆಲ್ಲಿ ನಿಮ್ದು ಮಾರಾಟ ಆಗುವಂಥದ್ದು ಸರ್? ಇಲ್ಲಿ ಲೋಕಲ್ ಜಮಖಂಡಿ ಹೋಗಿರ್ತೀವಿ, ಜಾಸ್ತಿ ಮಾಡ್ರೆ ಲೋಕಲ್ ಸೌದಾಕ್ ಹೋಗ್ತೀವಿ, ಜಮಖಂಡಿ ಕೊಟ್ಟು ಬರ್ತೀವಿ ಸರ್. ಮತ್ತು ಇಲ್ಲಿ ಸವಳಗಿ ಸಂತಿ, ಕೊಗಟ್ನೋರ, ತೋದಲ್ಬೇಗಿ ಲೋಕಲ್ ಹಳೆ ಕೊಟ್ಟು ಬಿಡ್ತೀವಿ ಸರ್. ಏನಲ್ಲಿ ಹೋಗಿ ನೀವೇ ಯಾರಾದರೂ ಮಾರಾಟ ಮಾಡ್ತಿರೋ ಅಥವಾ ಯಾರಿಗೆ ಕೊಟ್ಟು ಬಂದ್ಬಿಡ್ತಿರೋ ಹೋಲ್ಸೇಲ್ ಆಗಿ? ಇಲ್ಲಿ ಲೋಕಲ್ ಸರ್ ನಮ್ಮದರ್ ಮಾರ್ತಾರೆ ರೀ, ಏನ್ರಿ ಸ್ವಲ್ಪ ಉಳ್ಕಿದ್ ಜಾಸ್ತಿ ಇದ್ದು ಅಂದ್ರೆ ಹೋಳ ವರ್ಷಲ್ಲಿ ಕೊಟ್ಟು ಬಂದ್ಬಿಡ್ತೀವಿ ಸರ್. ಮಾರಾವ್ರಿಗೆ ಮತ್ತು ಜಮಖಂಡಿಗೆ ಸೌದಾ ಖರ್ಚು ಬಂದ್ಬಿಡ್ತೀವಿ ರೀ, ಕೊಟ್ಟು ಬಂದ್ಬಿಡ್ತೀವಿ ರೀ. ಆಕ್ಷನ್ ಮಾಡುವಂಥ ಒಂದು ಸಂದರ್ಭದೊಳಗೆ ನಿಮಗೆ ಹೆಂಗೆ ಅನಿಸ್ತದೆ, ಸರಿಯಾದ ರೇಟ್ ನಿಮಗೆ ಸಿಗ್ತದೆ ಅಂತ ಅನಿಸ್ತದೆ ಹೆಂಗೆ? ಕೆಲವೊಂದು ಟೈಮ್ ಸರಿಯಾಗಿ ಸಿಗಂಗಿಲ್ಲ ಸರ್, ಅನಿವಾರ್ಯ ರೀ, ರೈತನ ಭಾಳ ಹಂಗಾಯ್ತು ಸರ್, ಕೆಲವೊಂದು ಟೈಮ್ ಸಿಗಂಗಿಲ್ಲ ಸರ್. ಮತ್ತು ಯಾಕಂದ್ರೆ ಅದನ್ನು ಬಿಡ್ಲಾಕೆ ಬರೋಂಗಿಲ್ಲ, ಅದನ್ನ ಬಿಟ್ಟರೆ ನಮಗೆ ಅದನ್ನು ಬದುಕಲಾಕೆ ಸಾಧ್ಯ ಇಲ್ಲ ಸರ್. ಯಾಕಂದ್ರೆ ನಾವು ಬೇರೆ ಉದ್ಯೋಗ ಇಲ್ಲ, ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ನಾವು ಅದ್ರ ಮ್ಯಾಲ ನಾವು ನೋಡ್ರಿ ಭೂಮಿ ಮೇಲೆ ನಂಬಿದೀವಪ್ಪ ಅಂದ್ರೆ ನಾವು ಭೂಮಿ ಮೇಲೆ ತಿನ್ನಬೇಕು, ಗಳಿಸ್ಬೇಕು ಅನ್ನೋದು ನಾವು ಇದ್ರ ಹಾಕ, ಅದರಿಂದ ಬೆಳೆದ ನಾವು ಬದುಕಬೇಕು ಸರ್. ಮಳೆಯವರೇ, ಈಗ ಹಳ್ಳಿ ಒಳಗೆ ಸಾಕಷ್ಟು ಜನ ಯುವಕರು ಇರ್ತಾರೆ, ಖಾಲಿ ಇರ್ತಾರೆ ಕೆಲವೊಮ್ಮೆ, ಅಂಥವ್ರನ್ನ ನೀವು ಮಾರ್ಕೆಟಿಂಗ್ ಸಲುವಾಗಿ ಯಾಕೆ ಉಪಯೋಗ ಮಾಡಬಾರ್ದು? ಅವ್ರನ್ನ ನಿಮ್ಮ ಒಂದು ಉತ್ಪನ್ನವನ್ನು ಕೊಟ್ಟು ಮಾರ್ಕೊಂಡು ಬರ್ರಿಪ್ಪ, ನಿಮಗಷ್ಟು ನೀವು ದುಡ್ಡು ತೊಗೊಳ್ರಿ, ನಮಗೂ ಒಂದು ಒಳ್ಳೆ ರೇಟ್ ಬರ್ತದೆ, ಈ ವಿಚಾರವನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಸರ್? ಈಗ ಎಕ್ಕೊಚ್ಚಿತ್ತ ಒಬ್ಬ ಸಾದಾ ಮನುಷ್ಯ ಅದಾನಪ್ಪ ಅಂದ್ರೆ ನಾವು 500 ರೂಪಾಯಿ ನಾವು ಹೋದ್ರೆ 500 ರೂಪಾಯಿ ತೊಗೊಂಡು ಬರ್ತೀವಪ್ಪ, ನಾವು ಎಟ್ಟ ಇಲ್ಲ ತರ ಸರ್. ಈ ಪರಿಸ್ಥಿತಿನ ಹಂಗದ ಸರ್, ಬಿಸ್ನೆಸ್ ಎಲ್ಲರೂ ಬಿಸ್ನೆಸ್ ಮಾಡೋರ್ರಿ, 500 ರೂಪಾಯಿ ಅವು ಎಲ್ಲ ಬಿಸ್ನೆಸ್ ಬೇನತಾರೆ ಸರ್. ಇದು ಒಕ್ಕಲ್ತನ ಯಾರು ಮಾಡೋರಿಲ್ಲ, ಒಕ್ಕಲ್ತನ ಯಾರು ಮಾಡೋರಿಲ್ಲ ಸರ್, ಮಾರ್ಕೊಂಬರಲ್ಲ, ನಾವೇ ಮಾಡ್ಬೇಕು ಸರ್. ಟೋಟಲಿ ಕಷ್ಟ ಆಗ್ತದ? ಕಷ್ಟ ಆಗತ್ತೆ, ಭಾಳ ಕಷ್ಟ ಆಗತ್ತೆ ಸರ್. ಈಗ ದ್ರಾಕ್ಷಿ ಒಳಗೆ ನಿಮ್ಮ ಇಳುವರಿ ಎಷ್ಟು ಬರ್ತದೆ ಸರಾಸರಿ ಇಳುವರಿ? ಒಂದು ವರ್ಷಕ್ಕೆ ಒಂದು ಎಕರೆಗೆ ಎಷ್ಟಾಗುತ್ತೆ? 3 ಟನ್ ಸರ್, 12 ಟನ್ ಕಾಯಿ ಆಗುತ್ತೆ ಸರ್ ಎಕರೆಕ. ಆದರೆ ಹೆಚ್ಚಿಗೆ ಆಗ್ಬೋದು ಸರ್, ಬಟ್ ನಮ್ಮಲ್ಲಿ ನೀರು ಸೌಳು ಇರೋದ್ರಿಂದ 12 ಟನ್ ಕಾಯಿ ತೆಗಿತೀವಿ ಸರ್. ಅದರಿಂದ 3 ಟನ್ ಮೊಣಕು ಸಿಗದ ಸರ್ ನಮಗೆ. ಈಗ ನೀರು ಸೌಳು ಇರೋದ್ರಿಂದ ಇದಕ್ಕೇನಾದರೂ ಉಪಚಾರ ಮಾಡಿ ಒಂದು ಸ್ವಲ್ಪ ಅದಕ್ಕೆ ಒಂದು ಸಿಹಿ ಮಾಡುವಂಥದ್ದು ಏನಾದರೂ ಮಾಡಿಕೊಂಡು ಅಥವಾ ಏನಾದರೂ ಒಂದು ಬದಲಾವಣೆ ಮಾಡಿಕೊಂಡು ನಾವು ಆ ನೀರನ್ನು ನಮ್ಮ ಒಕ್ಕಲ್ತನಕ್ಕೆ ಉಪಯೋಗ ಮಾಡ್ಕೊಳ್ಳುವಂಥದ್ದು ಏನಾದರೂ ವ್ಯವಸ್ಥೆ ತಜ್ಞರನ್ನು ಕೇಳಿ ನೀವೇನಾದರೂ ಹಂಗೆ ಮಾಡ್ಕೊಳ್ತಾ ಇದ್ದೀರಾ ಹೆಂಗೆ ಸರ್? ಒಂದು 4 ವರ್ಷದಿಂದ ನಮ್ಮ ನೆರೆಯವರು ರೈತರು ಮಾಡಿದ್ರು ಸರ್. ಅದೇನೋ ಮೋಟ್ರಕ್ಕೆ ಏನೋ ಕುಂಡರ್ಸ್ಬೇಕತ್ತ, ಅದು ನೀರು ಸಿಹಿ ಮಾಡಿಬಿಡ್ದೈತತ್ತ ಅಂತ ಹೇಳ್ತಿದ್ರಿ ಸರ್. 50% ನೀರು ಸೌಳಿದ್ರೆ ನಾವು 75% ನೀರು ಸೌಳೈತಿ ಸರ್, ಏನು ಮಾಡೋಕೆ ಬರಂಗಿಲ್ಲ ಸರ್. ಅದು ಆಕಾಂಗು ಇಲ್ಲಿ ಸಕ್ಸಸ್ ಆಗಿಲ್ಲ ಸರ್ ನಮ್ಮಲ್ಲಿ. ಒಂದು 25% ನೀರು ಸೌಳಿದ್ರೆ ಏನೋ ಮಾಡ್ಬೋದು ಸರ್, ಬಟ್ 75% ನೀರು ಸೌಳೈತಿ. 25% ಅಷ್ಟೇ ಅದ್ರಾಗ ಗುಣಮರಮ ಐತಿ ಸರ್ ನೀರಿನೊಳಗೆ, ಪೂರ್ತಿ ನಮ್ಮಲ್ಲಿ ನೀರು ಬಾದ ಸರ್ ಸೌಳಿಗೆ. ಅಂದ್ರೆ ನೀವು ಹೆಚ್ಚಿನ ನೀರು ಉಪಯೋಗ ಮಾಡೋಕೆ ಸಾಧ್ಯ ಇಲ್ಲ? ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ರಿ, ಪೂರ್ತಿ ಸೌಳೈತಿ ಸರ್. ಉಪ್ಪತ್ತು ನೀರು ರೀ, ಉಪ್ಪರಿದ್ರಿಂದ ಭಾಳ ಹೈರಾಣ ಪರಿಸ್ಥಿತಿ ಕಠಿಣ ಭಾಳ ಅದಾರ ಸರ್ ರೈತರು. ಈಗ ನೀವು ಅಂತ ನೀರನ್ನು ಉಪಯೋಗ ಮಾಡಿದ್ರೆ ನಿಮ್ಮ ನೆಲ ಸಹಿತ ಹಾಳಾಗಿ ಬಿಡ್ತದ? ನೆಲ ಟೋಟಲಿ 50% ಹಾಳಾಗಿದೆ ಸರ್ ಸೌಳಿಗೆ. ಸೌಳಿಗೆಯಲ್ಲಿ ಭೂಮಿ 50% ಹಾಳಾಗಿದೆ ಸರ್. ಮತ್ತೆ ಅದಕ್ಕೆ ಸುಧಾರಣೆ ಮಾಡುವಂಥದ್ದು ಏನಾದರೂ ಮಾಡ್ತಾ ಇದ್ರಿ? ಹಸಿರೆಲೆ ಗೊಬ್ಬರ ಉಪಯೋಗ ಮಾಡೋದು, ತಿಪ್ಪೆ ಗೊಬ್ಬರ ಉಪಯೋಗ ಮಾಡೋದು ಏನಾದರೂ ಅದನ್ನ? ಈಗ ಸರ್ ಜೋಳ ಪೈಪ್ ಅಂತೇಳಿ ಬಂದವ್ರಿ, ಜೋಳ ಪೈಪ್ ಹಾಕಿದ್ರೂ ಸಾಧ್ಯ ಆಗ್ತಾ ಇಲ್ಲ ಸರ್, ಭೂಮಿ ಕೆಡ್ತಾ ಇದೆ. ಯಾಕಂದ್ರೆ ನೀರಿನ ಸ್ಪೀಡ್ ಹೆಚ್ಚಾಗ್ತದೆ ಸರ್ ಬರೋದ್ರಿಂದ. ನಮ್ಮಲ್ಲಿ ತಗ್ಗು ಪ್ರದೇಶ ನಮ್ಮದು ಸೌಳಗಿ, ಆ ತಗ್ಗು ಪ್ರದೇಶ ಇರೋದ್ರಿಂದ ಸರ್ ಟೋಟ್ಲಿ ಅದು ಏನಾಗ್ತೈತೆ ಅಂದ್ರೆ ನಮ್ಮಲ್ಲಿ ಪೂರಾ ಜೋಳ ಹೇಳೋದ ಸರ್, ಏನು ಮಾಡೋಕೆ ಅನಿವಾರ್ಯ ಐತೆ ಸರ್. ಈಗ ನಾವು ಅಂತ ಜೌಳ ಪೈಪ್ಗಳನ್ನು ಹಾಕಿದ್ದಾರೆ, ಎಲ್ಲೆಲ್ಲಿ ಹಾಕಿದ್ದಾರೆ, ಏನೇನು ಸಮಸ್ಯೆ ಆಗಿದೆ ಹೇಳ್ಬೋದಾ? ಸೌಳಗಿಯಿಂದ ಒಂದು 3 ಕಿಲೋಮೀಟರ್ ಸರ್ ಸೌಳಿ ಎರೆ ಸೌಳಗಿನ, ಬಟ್ ಹಾಕ್ಯಾರ ಏನು ಸಕ್ಸಸ್ ಆಗಿಲ್ಲ ಸರ್. ಕಡಿಮೆ ಆಗ್ಬೋದು, ಆದರೆ 50% ಕಡಿಮೆ ಆಗೈತಿ, ಆದರೆ 50% ಸಕ್ಸಸ್ ಆಗಿಲ್ಲ ಸರ್, ಆಗಂಗಿಲ್ಲ ಸರ್. ಈಗ ಒಂದು ವರ್ಷ ಸರಾಸರಿ ಈಗ ಸಮಸ್ಯೆಗಳು ಇದ್ದೇ ಇರ್ತಾವ, ಲಾಸ್ ಆಗುವಂಥದ್ದು ಇರ್ತದೆ, ಕೆಲವೊಮ್ಮೆ ಲಾಭ ಆಗುವಂಥದ್ದು ಇದ್ದೇ ಇರ್ತದೆ. ನೀವು ಶುರು ಮಾಡಿದಾಗ ನಿಮಗೆ ಲಾಸ್ ಆಯಿತು, ಮತ್ತೆ ಮುಂದಿನ ವರ್ಷನೂ ಲಾಸ್ ಆಯಿತು, ಆದರೂ ಕೂಡ ನೀವು ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂಥೇಳಿ ಧೈರ್ಯದಿಂದ ನೀವು ಮುಂದೆ ಹೊಂಟೀರಿ. ಅಂದಾಜು ಒಂದು ಸರಾಸರಿ ಒಂದು ವರ್ಷಕ್ಕೆ ಇಷ್ಟು ಆದಾಯ ಎಷ್ಟು ಬರ್ತದೆ ನಿಮಗೆ? ಸರ್ ಈ ವರ್ಷದ ಪ್ರಕಾರ ನಾವು ಟೋಟ್ಲಿ ನನ್ನ ಈಗ ರ್ಯಾಕಿನಾಗ ಹಾಕಿರ್ತಕ್ಕಂಥ ಮನುಕ ಸರಾಸರಿ 3 ಟನ್ ಮನುಕ ಬರ್ತದೆ ಸರ್. 12 ಟನ್ ಕಾಯಿ ಹಾಕಿದ್ವಿ ಎಕರೆಗೆ, 6 ಎಕರೆ ಅಂದ್ರೆ 6×4=24 ಮನುಕ ಆಗತ್ತೆ ಸರ್. ಇಷ್ಟು ಈ ಸರ ಬೆಳೆದೀವಿ ಸರ್. ರೇಟು ಒಂದು ಆ ರೇಟ್ ಯಾರ ಕೈ ಅಂತ ಸರ್, ಅಲ್ಲಿ ಹೋಗಿ ಸೌದಾಕ್ ಹೋಗಿದ ಮೇಲೆ ರೇಟ್ ಸರ್, ಅಟತನ ರೇಟ್ ಇಲ್ಲ ಸರ್. 1.70 ಒಂದು ಈಡ 1.50 ಹಿಡ್ಕೊಂಡು 1.80 200 ಐತಿ ಚಲೋ ಮಾಲ್ ಇದ್ದಂಗೆ ಸರ್. ನಮ್ಮ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ರೀ, ಕ್ವಾಲಿಟಿ ಮೇಂಟೈನ್ ಇರೋದ್ರಿಂದ ಆ ಕ್ವಾಲಿಟಿ ಹಂಗಿರತ್ತೆ ಹಂಗೆ ರೇಟ್ ಸರ್. ಮತ್ತು ನೀವು ಗುಣಮಟ್ಟವನ್ನು ಕಾಯ್ಕೊಂಡು ಹೋಗಬೇಕಲ್ಲ, ನಿಮ್ದು ಗುಣಮಟ್ಟ ಕೂಡ ಚಲೋ ಆಗಬೇಕು. ಮನುಕದ ಗುಣಮಟ್ಟ ಒಳ್ಳೆ ರೇಟ್ ಬರೋದಕ್ಕೆ ನಿಮ್ದು ಚಲೋ ಮಾಡ್ಕೊಂಡು ಹೋಗಬೇಕು. ಅದನ್ನ ಏನಾದರೂ ನೀವು ಅದ್ರ ಬಗ್ಗೆ ವಿಚಾರ ಮಾಡಿರಿ. ಅದು ಎಲ್ಲ ರೈತರಿಗೆ ಇದ್ದಬೇಕು, ನಾನು ನಮ್ಮ ಸ್ಮಾಲ್ ಸರಿ ಆಗ್ಬೇಕು ನಾನು ಸರ್. ಎಲ್ಲ ರೈತರಿಗೆ ಸಂಬಂಧಪಟ್ಟಿದ್ದಾರೆ ಸರ್, ಎಲ್ಲರೂ ಮಾಡತ್ತಿರ್ತಾರೆ ರೀ. ಅದು ಅನಿವಾರ್ಯ ರೀ, ಮಳೆ ಆಯ್ತಂದ್ರೆ ಯಾರ ಕೈ ಅಂತ ಸರ್, ಮಳೆ ತೋಯ್ತಂದ್ರೆ. ಗುಣಮಟ್ಟ ಕೆಲವೊಂದು ಲಿಕ್ವಿಡ್ ಅದಾವ, ಔಷಧ ಸರ್ ಸಿಂಪರಣೆ ಮಾಡ್ತೀವಿ, ಮಾಡಿಕೊಂಡ ಇದು ಮಾಡತ್ತೀವಿ ಸರ್. ಒಳ್ಳೇದು. ಅನಿಲ್ ಕುಮಾರ್ ಅವರೇ, ಯಾರಾದರೂ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಅನುಭವಗಳನ್ನು ತೊಗೊಳ್ಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ನ ಹೇಳ್ತೀರಿ? 7760-3679-47.

ಬಾ